35 ನಿಮಿಷಕ್ಕೆ. ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ. ಮಗಳೇ, ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ? 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು. ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ಮಾ. ಎಲ್ಲಿಗೆ? ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್. RBI ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:51. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳುವಿರಿ. ಆನಂತರ ಕೃಷಿ ಲೋಕ, ಬಳಿಕ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೇಳಿಬರಲಿದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ, ಬಪ್ಪ, ಅದ್ಯಾಕ ತೂಕಡಿಸ್ತಾ ಇದೀಯಾ? ತೂಕಡ್ಸಾ ಇಲ್ಲ ಕಣ, ಯಾಕ ಹೊಸು ಗಂಟ್ಲು ಗಸಗಸ ಅಂತ ಅದೆ. ಮಳೆಗೆ ನೆಂದೇನಪ್ಪ? ಇನ್ನೇನು, ನಮ್ ರೈತರು ಮಳೆ ಚಳಿ ಗಾಳಿಗೆಲ್ಲ ಎದುರ್ಕೊಳಕಾದ ಜಯಣ್ಣ. ಅದಲ್ಲ ಕಣಣ್ಣ, ನೆಂದಿದ್ದಲ್ಲ, ಅಲ್ಲಿ ಗಾಡಿಲಿ ಐಸ್ ಕ್ಯಾಂಡಿ ತಿಂತ ನಿಂತಿದ್ದ ಬಣ್ಣ ಬಣ್ಣದ್ದು. ಹೋಗು, ನೀನ್ ನೋಡಿದ್ದು ಕಳೆದ ವಾರ ಐಸ್ ಕ್ಯಾಂಡಿಯ ತಿಂತ ನಿಂತಿದ್ದು. ಆಯ್ತಾ, ನನಗೆ ಹೊಸಿ ಶೀತ ಆಗ್ಬಿಟ್ಟದೆ. ಐಸ್ ಕ್ಯಾಂಡಿ ತಿಂದಿದ್ದಕ್ಕಲ್ಲಕವ್ವ. ಮತ್ತೆ ಆಯ್ತಾ, ಯಾರಿಗೂ ಕೊಡಿಸ್ತಲೆ ತಿಂದಿದ್ಕೆ. ಅದಕ್ಕೆಲ್ಲ ಕಂಡ್ಬಿಡು, ಪೇಟೆಗೆ ಹೋಗಿದ್ನಲ್ಲ ಜಯಣ್ಣ, ಅಲ್ಲಿ ಈ ಬೀಗ್ರೂಟ ಈ ಮದ್ವೆ ಎಲ್ಲ ಆಯ್ತಲ್ಲಪ್ಪ, ಈ ಕರ್ನರ ಅಂತ ಮಾಡೋದಿಲ್ವಾ, ಅಲ್ಲಿ ಹೊಂಟ್ಬಿಟ್ಟಿದ್ದಿ. ಆಯ್ತಾ, ಅಲ್ಲಿ ಹೊಸಿ ಹೆಚ್ಚಾಗಿ ಸಿಕ್ಕಿದ್ದ ಚಾನ್ಸ್ ಅಂತ. ಚಾನ್ಸ್ ಅಲ್ಲಕಯ್ಯ, ಚೆನ್ನಾಗಿ ಮಾಡಿದ್ರು ಅಪಾರ ತಿಂದ್ಬಿಟ್ಟು. ಹಂಗೆ ಅಲ್ಲೇ ನೀರು ಬಾಟ್ಲಲ್ಲೇನೋ ನೀರು ಕೊಡ್ತಿರೋ, ಅದು ಕುಡಿಯೋದು ಬಿಟ್ಬಿಟ್ಟು ನಾನು ಈ ಬಸ್ ಸ್ಟ್ಯಾಂಡಿಗೆ ಬಂದಲ್ಲ, ದಾವಾಯ್ತತೆ ಅಂತ ಅಂದ್ಬಿಟ್ಟು ಅದೆಲ್ಲೋ ನಲ್ಲಿ ನೀರು ಬತ್ತಿತ್ತು, ಬಾಯಿ ಹೊಡ್ಬಿಟ್ಟು ಬತ್ತಿದ್ದದೇ ತಡ ಬಿಡವ. ಅದು ಗಂಟ್ಲು ಮಾತಾಡಕ್ಕೆ ರಾತ್ರಿ ಎಲ್ಲ ನೋವು ಕಪ್ಪ. ಹಾ, ಹಿಂಗ ಆಗ್ಬಿಡ್ತು. ಅದಕ್ಕೆ ಹೊಸಿ ಇನ್ಮೇಲೆ ಕರ್ನರ್ಗೆ ಹೋಗುವಾಗ ಒಂದ್ ಬಾಟ್ಲ್ ನೀರ್ ಮನೆಯಿಂದಲೇ ತಗೊಂಡು. ಅವ್ನು ಹೇಳಿದ್ ನಿಂಗೆ ಗೊತ್ತಾಗ್ಲಿಲ್ಲ, ಅಲ್ಲಿ ನೀರ್ ಕೊಟ್ಟಿದ್ರಂತೆ, ಅವ್ನ್ ಕುಡಿಯಕ್ಕಾಗಿಲ್ಲ. ಯಾಕೆ ಅಂದ್ರೆ ಕತ್ತೋರ್ಗೂ ತಿಂದವನೆ, ಅದಕ್ಕೆ ಬಸ್ ಸ್ಟ್ಯಾಂಡ್ಗ್ ಬಂದ. ನೀರು ಉಯ್ಕೊಳಕ್ ಆಗ್ದಂಗ್ ತಿನ್ಕೊಂಡ್ಬಿಟ್ಟಿದ್ದ. ಇಬ್ರು ಸರಿಯಾಗಿದ್ದಾರೆ ಬಿಡಿ. ಯಾರೋ ಪುಣೆ ತುಂಬ್ರು ಹೊರಗಿಂದ ಹಳ್ಳಿಗೆ ಬಂದಾಗ ಇಂದೆಲ್ಲ ಹಳ್ಳಿನಾಗೆ ಪರೀಕ್ಷೆ ಮಾಡ್ಕೋರಂತಲ್ಲ, ಅವಾಗ ಆ ಪುಣೆ ತುಂಬ್ರ ಎದುರಿಗೆ ಒಂದು ಹಾಲಿಂದು ಬಟ್ಲ ಮಡಗ್ಬಿಟ್ಟು ಈಗ ಪಾತ್ರೆ ಬರ್ತಿ ಹಾಲದೆ, ನೀವು ಒಳಕ್ ಹೆಂಗ್ ಸೇರ್ಕಂತೀರಿ, ನೀವು ಬಂದ್ಬಿಟ್ರೆ ತುಂಬ್ಕೊಂಡು ಚಲ್ ಬಿಡ್ತದಲ್ವ ಪಾತ್ರೆ ಅಂದಾಗ ಆ ಪುಣೆ ತುಂಬ್ರು ಜೇಬಿಂದ ಸಕ್ಕರೆಯ ತೆಗೆದ್ಬಿಟ್ಟು ಹಾಲ್ಗ ಹಾಕಿದ್ರಂತೆ. ಅವಾಗ ಚಲ್ತಾ ಇಲ್ಲ ಇಲ್ಲ ಏನಾಯ್ತು ಹೇಳು, ಕರಿಕೊಬಿಡ್ತು. ಹಂಗೆ ನಿಮ್ ಜೊತೆ ನಾವು ಬೆರೆತ್ಕೊಬಿಡ್ತೀವಿ ಅಂತ ಹೇಳಿದ್ರಂತೆ. ಓಹೋ, ಚೆನ್ನಾಗದೆ ಕತೆ. ಇವ ಗಂಟ್ಲು ತನಕ ತಿಂದು ನೀರು ಒಳಕ್ ಹೋಗ್ದಂಗ್ ತಿನ್ಕೊಂಡವನೆ ಅಂದ್ರೆ ಇನ್ ಯಾಪಾಟಿ ಚಂದಾಗಿರ್ಬೋದು ಕರ್ನರೆ. ಅಲ್ಲಕಪ್ಪ, ನಾನು ನೀರ ಕುಡಿಯವನಿಯೇ, ನನ್ನ ಪಕ್ಕದಲ್ಲಿ ಕುಂತಿದ್ದ ಒಬ್ಬ, ಅಣ್ಣ ಅಪಾರ ಊಟ ಮಾಡಿದ ನೀನು, ನೀರು ಸೇರಿಸ್ಬೇಡ ಆಯ್ತಾ ಒಟ್ಟೊಳಕ್ಕೆ, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀನು ನೀರ ಕುಡಿ ಅಂತಂದ. ನಾ ಕೊಟ್ಟಿದ್ರಲ್ಲ ಬಾಟ್ಲ ಅಲ್ಲೇ ಮುಟ್ಬಿಟ್ಟು ಬಂದ್ಬಿಟ್ಟು, ಅದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ನೀರು ಕುಡ್ದಿದ್ದು ಕಣ. ಏನ್ ಕಾಂಟ್ಪೂರ್ತಿ ತಿಂದಿದ್ದ ನಾನು? ಏನ್ ಹೇಳ್ತಾರೆ ಗೊತ್ತಾ? ಹೇಳಪ್ಪ. ಏನ್ ಹೇಳ್ತಾರೆ ಹೇಳು. ಏನ್ ಹೇಳ್ತಾರೆ ಹೇಳು. ತಿನ್ನುವಾಗ ಹೊಟ್ಟೆ ಒಂದ್ ಚೀಲವಂತೆ, ಏನಾರು ಅನ್ಕ, ಅರ್ಧ ಭಾಗ ಮಾತ್ರ ಆಹಾರವ ತುಂಬಕ್ಕಂತೆ. ಎಷ್ಟು ಹೇಳು? ಅರ್ಧ ಅರ್ಧ. ಇನ್ನರ್ಧ ಭಾಗದಲ್ಲಿ ಅರ್ಧ ಭಾಗ ನೀರು, ಇನ್ ಕಾಲ್ ಭಾಗ ಖಾಲಿ ಬಿಡ್ಬೇಕು. ಯಾಕೆ ಹೇಳು? ಗಾಳಿ ಆಡಕ. ಮತ್ತದು ತಿರುಗಬೇಕಲ್ಲ ಮಿಷಿನ್. ಹೊಟ್ಟೆ ಏನ್ ಸುಮ್ಕಿದೆ ಅಂತ ಅನ್ಕಂಡೆ ಈ ಮಿಕ್ಸರ್ ಆಡೋದಿಲ್ವೇ? ಒಳ್ಕಲ್ಲು. ಹಂಗೆ ಆ ಒಳ್ಕಲ್ ಬರ್ತಿ ತುಂಬ್ಕೊಬಿಟ್ಟು ಆ ಕಲ್ಲ ಆಡ್ಸಿದ್ರೆ ಆಡ್ಸಕಾಯ್ತದೆ. ಸಮಯದೇ ಇಲ್ಲ ಕಂಡ್ಬಿಡುವುದು. ಮತ್ತೆಲ್ಲ ಗೊತ್ತ ನಿನಗೆ? ಅಪಾಟಿ ಯಾಕೆ ತಿಂದೆ? ಅಲ್ಲ ಕಯ್ಯ, ಅಪಾಟಿ ಏನ್ ತಿಂದಿರಲಿಲ್ಲ ಕಣ. ನಾನು ನೀವು ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡಿ, ಏನೋ ಹೊಸ ಗಂಟ್ಲು ಕೆಟ್ಟೋಗದೆ ಅನ್ಬಿಟ್ಟು ನೂರು ಕತೆ ಕಣ್ತಾ ಇದಾರಲ್ಲ ನೀವು. ನಾನೇನೋ ಸುಮ್ಮನವ್ರೆ ಅನ್ಕಂಡ್ರೆ ಇದೇನಿದು ಒಬ್ಬೊಬ್ಬ ಆ ಕಡೆ ಇದ್ಬಿಟ್ರೆ ಈ ಬಾ ಇಬ್ಬಿಟ್ರೆ ನೀನು ಜಪ್ತಾ ಕುಂತಿದ್ದಾರೆಲ್ಲ ಅದೇನು ಹೇಳು. ಅಲ್ಲ, ಡಾಕ್ಟರ್ ದಿವಸ ಅಂದಾಗ ಗೆಪ್ತಿ ಬಂತು. ಈಗ ವೈದ್ಯರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಇಲ್ವಪ್ಪ? ವೈದ್ಯರು ಅಂದ್ರೆ ಹಿಂದಿನ ಕಾಲದಾಗ ಏನ್ ಹೇಳೋರು ಅಂದ್ರೆ ದೇವರಿಗೆ ಸಮ ಅಂತ. ಮನ್ಸಂಗೆ ಕಾಯಿಲೆ ಬಂದದ್ದು ಅವರು ಉಸಾರ್ ಮಾಡ್ತಾರೆ, ಮನಸ್ಸನ್ನ ಜೀವ ಉಳಿಸ್ತಾರೆ. ಹಂಗಾಗಿ ವೈದ್ಯರು ಅಂದ್ರೆ ದೇವರಿಗೆ ಸಮ ಅನ್ನೋರು. ಹಿಂದೆಲ್ಲ ಅದೇನೋ ಹೇಳ್ತಿದ್ರಲ್ಲಪ್ಪ ಸಂಸ್ಕೃತದಾಗ ಬಂದದಲ್ಲ, ವೈದ್ಯೋ ನಾರಾಯಣ ಹರಿ ಅನ್ಕೊಂಡು ಅದನ್ನ ಶುರು ಹಚ್ಕೋಬಿಟ್ಟವನೀಗ. ಇಂಗ್ಲಿಷ್ ಆಯ್ತು, ಓದ್ಕಿತ ಇಂಗ್ಲಿಷ್ ಹೊಡಿತಿದ್ದ, ಇಂಗ್ಲಿಷ್ ಮಾತಾಡ್ತೀನಿ ನಾನು. ಈಗ ಈಗ ಪೂರ್ತಿ ಸಂಸ್ಕೃತಕ್ಕೆ ಬಂದ್ಬಿಟ್ಟ. ಇಲ್ಲ, ಎಲ್ಲಾ ಭಾಷೆನು ಕಲಿಬೇಕಪ್ಪ. ಆಯ್ತಾ, ಅದೇನೋ ಹೇಳ್ದಲ್ಲ ಇನ್ನೊಂದ್ ಕಿತ ಹೇಳು ಭಾಷೆ. ಅಲ್ಲ, ಈಗೇನೋ ಹೇಳ್ದಲ್ಲ ಸಂಸ್ಕೃತ. ಏನೋ ವೈದ್ಯೋ ನಾರಾಯಣ ಹರಿ ಅನ್ಕೊಂಡು ಏನೋ ಹೇಳ್ತಾರ ಹರಿ. ಸರಿಯಾ? ವೈದ್ಯನೇ ನಾರಾಯಣ, ಅವನೇ ಹರಿ ಅಂತ ಇಲ್ವಾ? ಅಂದ್ರೆ ಮುಂಚೆ ನೋಡಪ್ಪ, ಈಗ ಹಿಂದಿನ ಕಾಲದಾಗೆ ಮನ್ಸಂಗೆ ನಾನಾ ತರ ಕಾಯಿಲೆಗಳು ಬರೋವು. ಹಿಂದಿನ ಕಾಲದಾಗ ಈಗಲಿಲ್ವಾ? ಹಂಗಲ್ಲ, ಈಗ ಅಂದ್ರೆ ಎಲ್ಲ ಸ್ವಲ್ಪ ಔಷಧಿ ಎಲ್ಲ ಕಂಡಿಡಿದವ್ರೆ ಅಂತ ಅರ್ಥ ಮಾಡ್ಕೋ. ಗೊತ್ತಿಲ್ದೆ ಇರೋ ಕಾಯಿಲೆ ಎಲ್ಲ ಇತ್ತು ಅವಾಗ. ಅಲ್ವ ಹೆಸರೇ ಇರ್ತಿರ್ಲಿ ಎಲ್ಲೋ ಹಳ್ಳಿನಾಗೆ ಒಬ್ರೋ ಇಬ್ರೋ ಪಂಡಿತರುಗಳು ಔಷಧಿಯ ಕೊಡೋರು. ಅದೇನ ಅರ್ಧಬಿಟ್ಟು ಕೊಡ್ತಿದ್ರು ಕುಪ್ಪಿ ಮಾತ್ರ ಅಂತಿರೋವಂತೆ. ಅಣ್ಣ ಅವನ ಎಡದಿಂದ ಬಲಕ್ ತಿರುಗಿಸಿದ್ರೆ ಒಂದ್ ಔಷಧಿ, ಬಲದಿಂದ ಎಡಕ್ ತಿರುಗಿಸಿದ್ರೆ ಒಂದ್ ಔಷಧಿ. ಮ್ಯಾಕ್ ನೇತ್ ಹಾಕ್ಬಿಟ್ರೆ ಇಲ್ಲ, ಹಂಗೆ ನೆಕ್ಕಂಡ್ರೆ ಇನ್ನೊಂದ್ ಔಷಧಿ. ನೆಕ್ಕ ದಪ್ಪ ಮಾತ್ರೆಗಳಿರೋವಂತೆ. ಅದೇನ್ ನೆಕ್ತಿದ್ದಂಗೆ ಅಂದಂಗೆ ನನಗೆ ಈ ಸ್ಕೂಲ್ ನಾಗ ಹೋಯ್ತಿದ್ವಲ್ಲ ನಾವು, ಅದೇ ಫಸ್ಟ್ ನಮ್ಮ ಊರ್ಗೆ ಅದೇನಪ್ಪ ಪಿ ಎಚ್ ಸಿ ಪಿ ಎಚ್ ಸಿ ಅದೇನಂಗಂದ್ರೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಊಕವ ಅದ ಆರೋಗ್ಯ ಕೇಂದ್ರ ಅದಲ್ಲ. ಅಲ್ಲಿಗೆ ಫಸ್ಟು ಬಂದಾಗ ನಮಗೆ ಹುಷಾರ್ ಗಿಸಾರ್ ತಪ್ಪಿದ್ರೆ ಕರ್ಕೊಂಡು ಹೋಗಾರ ನಮ್ಮ ಅಪ್ಪನು ನಮ್ಮ ಅವನೂ. ಆ ಡಾಕ್ಟ್ರು ಏನು ಮಾಡೋರು, ಏನು ದೊಡ್ಡ ದೊಡ್ಡ ಗಾಜಿನ ಬಾಕ್ಸಲ್ಲಿ ಜಯಣ್ಣ ಔಷಧಿಗಳು, ನೀರು ಜರ ಅಂದ್ರೆ ಕೆಂಪನದು, ಶೀತ ಅಂದ್ರೆ ಹಸುರ್ದು, ಆಯ್ತಾ ಉಷ್ಣ ಅಂದ್ರೆ ನೀಲಿದು, ಯಾವ್ದೋ ಕಲರ್ ಕೊಡೋರು. ಎಲ್ಲ ಸೇರಿಸಿದ್ರೆ ಅಷ್ಟು ಸೇರಿಸ್ಬಿಟ್ಟು ಕುಡಿಸ್ಬಿಡೋರ ಅಂತ. ಅಂದ್ರೆ ಯಾತಕ್ಕಪ್ಪ ಗೊಟ್ಟ ಕನ್ಸ ಹೋಗು ಮೂರು ಒಟ್ಟಿಗೆ ಬಂದ್ರೆ? ಅಲ್ಲ ಅಲ್ಲ ಹಂಗ ಕೊಡ್ತಿರ್ಲಿಲ್ಲ ಕಣ, ನೀ ಇಲ್ದೇ ಇದ್ರಲ್ಲ ಹೇಳ್ಬೇಡ. ಈ ಸ್ಕೂಲ್ಗೆ ಹೋಗ್ತಿದ್ವಲ್ಲ ಸಿಂಹ ಇರೋದಕ್ಕಪ್ಪ ಅದು ಸಿಂಹ. ಅದಕ್ಕ ಅದಕ್ಕೆ ದಿನ ಕುಡಿತಿದ್ದೆ ನಾನು. ಒಂದು ಸಣ್ಣ ಬಾಟ್ಲಿ ಇಟ್ಕೊಂಡು ಹೋಗಾಮು ಡಾಕ್ಟ್ರೆ ನಂಗೆ ಹೊಟ್ಟೆ ನೋಯ್ತಾ ಇದೆ ಅಂತ ಅವಾಗ ಏನೋ ಹೊಸ ಹುಯ್ ಕೊಡೋರು. ಆಮೇಲಿಂದ ಈ ಮತ್ತೆ ಹೋಯ್ತಿದವಲ್ಲ ಕಾಂಪೌಂಡರ್ಗೆ ಹೇಳ್ಬಿಟ್ಟಿದ್ರು ಇವ್ರು ಬಂದ್ರು ಒಳಗ್ ಬಿಡ್ಬೇಡ ಬಡ್ಕೊಳ್ತು ಅಂತ. ಅಂದ್ರೆ ಹೊಟ್ಟೆ ತುಂಬಾ ತುಂಬ್ಕೊಳ್ಳೋದು ಇವನ್ಗೆ ಇವತ್ತಿಂದ ಬಂದಿರೋದಲ್ಲ, ಚಿಕ್ಕಂದಿಂದ ಏನ್ ಸಿಕ್ಕರು ತುಂಬ್ಕತ್ತಿರೋದಯ್ಯ. ಹೊಟ್ಟೆ ಇದ್ರ ತಾನೆ ನಾವು ಅಲ್ವಯ್ಯ? ಅಲ್ಲ ಹೊಟ್ಟೆ ಇಟ್ಟಿದ್ರೆ ಏನು ನಿಮ್ ಏನ್ ಮಾಡಿದ್ರೆ ಏನ? ಅಲ್ಲ ಏನ್ ಸಿಕ್ಕರು ಹೊಟ್ಟೆ ತುಂಬಾ ತಿನ್ನೋದು ಅಂತ. ಹೊಟ್ಟೆ ತುಂಬಾ ತಿನ್ಬೇಕಂಜಯ್ಯ, ಕುಡಿಯೋದಾದ್ರು ಹೊಟ್ಟೆ ತುಂಬಾ ಕುಡಿಯೋದು. ಏನಪ್ಪ ಔಷಧಿ ಆದ್ರೆ ಔಷಧಿಯ ನೀರಾದ್ರೂ ಸರಿ. ಆಮೇಲೆ ಔಷಧಿ ಅನ್ಬಿಟ್ಟು ಮಾತ್ರೆ ಒಂದ್ ಕೊಡ್ತಾರೆ ಒಂದ್ ಪಾಕೆಟ್ ಉದ್ದ ಸರನಾಗೆ, ಆಮೇಲೆ ಅದೆಲ್ಲ ನುಂಗಿಂಗ್ಬಿಟ್ಟಯ್ಯ ನೀನು ಏನಾರವೆ. ಹಂಗಲ್ಲ, ಈಗ ಡಾಕ್ಟ್ರು ಅಂತಂದ್ರೆ ಅಣ್ಣ ಅವರು ಪರೀಕ್ಷೆಯ ಮಾಡ್ದಲೆ ಏನು ಕೊಡೋದಿಲ್ಲ. ನೀನ್ ಹೆಂಗದಿ, ಈಗ ರಕ್ತ ಪರೀಕ್ಷೆ ಮಾಡ್ತಾರೆ, ಎಲ್ಲಾ ತರದ ಪರೀಕ್ಷೆ ಮಾಡ್ಬಿಟ್ಟು ನಿಂಗಿಂತ ಸಮಸ್ಯೆ ಇದೆ ಕಪ್ಪು, ಈ ತರ ಔಷಧಿ ತಕ ಅಂತಾರೆ. ಏನು ಸಮಸ್ಯೆ ಇಲ್ಲ ಅಂದ್ರೆ ಸುಮ್ಕೆರಾರು ಔಷಧಿ ಕೊಟ್ಟಾರ ಕೊಡೋದಿಲ್ಲ, ಅವರು ಏನ್ ಮಾಡ್ತಾರೆ, ಏನು ಇಲ್ಲ ಹುಷಾರಾಗಿದ್ಯಾ ಹೋಗು ಅಂತಾರೆ. ಈಗ ರೈತ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಂಗೆ ಮನ್ಸ ದೇಹದ ಪರೀಕ್ಷೆ ಮಾಡಿಸ್ಕೋಬೇಕು, ಅದೇನು ಆರಾರು ತಿಂಗಳಿಗೂ ಮಾಡಿಸ್ಕೋಬೇಕಂತಲ್ಲ ಜಯಣ್ಣ, ಈಗ ಹೇಳ್ತಾರಂತಲ್ಲ ಡಾಕ್ಟರ್ ದೇವ ಪರೀಕ್ಷೆ ಮಾಡಿಸ್ತಾರೆ, ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೋಬೇಕು. ಏನಾರ ಕಾಯಿಲೆ ಗಿಲ್ಲ ಇದ್ರೆ ಅದನ್ನ ಮಾತ್ರ ಮೆಡಿಸನ್ ಪಡಿಸನ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಕೊಡ್ತಾರಂತೆ ಡಾಕ್ಟ್ರು. ಆಗ ಜಯಣ್ಣ ಕಾಯಿಲೆ ಅಂದಾಗೆ ನೆನಪಾಯ್ತು, ನಿನಗೂ ಗೊತ್ತಿರಬೇಕು ಕಮಲಕ್ಕ, ನಿನಗೂ ಗೊತ್ತಿರಬೇಕು ಅದೇನೆ ಪ್ಲೇಗು ಮಲೇರಿಯಾ ಎಲ್ಲ ನಾಶ ಆಗ್ಬಿಡ್ತಿತ್ತಲ್ಲಪ್ಪ ಅವಾಗ. ಅದಕ್ಕೆಲ್ಲ ಔಷಧಿ ಕಡಿದು ಕಂಡಿಡ್ದಾದ್ಮೇಲೆ ನಮ್ಮೆಲ್ಲ ವಸಿ ಸುಖವಾಗಿರೋದು ಅಲ್ವಾ, ಅದೆಲ್ಲ ಇಲ್ಲ ಅನ್ಬಿಟ್ಟಿದ್ರೆ ನಾಮ್ ಇರ್ತಿದ್ಮ. ಅಯ್ಯೋ ಯಾಕಣೆ ಕೊರೋನ ಬಂದಾಗ್ಲೇ ನೋಡ್ಲಿಲ್ವೇ. ಹೂಕವ ಎಂತದಣ್ಣ ಇಂದೆಂತದೋ ಇನ್ಫ್ಲೂಯೆನ್ಸಾ ಅಂತ ಬತ್ತಂತೆ. ಅದಪ್ಪ ಏನವ ಯಾವ್ದ ನೆಟ್ಗಳು ಜಯಣ್ಣ, ಅದೇನು ಇನ್ಫ್ಲೂಯೆನ್ಸಾ? ಇನ್ಫ್ಲೂಯೆನ್ಸಾ ಅಂತ ಕಂಡಣ್ಣ. ಏನವ ಇನ್ಫ್ಲೂಯೆನ್ಸಾ? ಅದೇನ ಅದಕ್ಕ ಹಳದಿ ಜ್ವರ ಅಂತ ಏನೋ ಅನ್ನೋರಂತಕಪ್ಪ. ಕೆಂಪು ಜ್ವರ ಇಲ್ವಾ? ಯಾರಿಗ ಗೊತ್ತು. ಹೇಳು. ಅಲ್ಲಿ ಆ ಟೈಮ್ನಾಗು ಹಿಂಗೆ ಆಗಿತ್ತಂತೆ, ಕೊರೋನಾ ಬಂದಾಗ ಆಯ್ತಿತ್ತಲ್ಲ ಹಂಗೆ. ಈ ಪಿಲೆಗೂ ಬಂದಾಗ್ಲೂ ಇಲಿ ಒಂದ್ ಎರಡು ಸತ್ ಬಿದ್ದವು ಅಂತಂದ್ರೆ ಊರು ಹೊರಗಡೆ ಹೋಗಿ ಗುಡ್ಲಾಕಬಿಡುದು. ಆಮೇಲೆ ಇಲಿ ಸಾಯೋ ಸತ್ತು, ಮನಸ್ರು ಸಾಯೋರ್ ಸತ್ತು, ಒಸಿ ಎಲ್ಲ ಕ್ಲೀನ್ ಆಗದೆ ಅಂದ್ಮೇಲೆ ವಾಪಸ್ ಬರ್ತಿದ್ರು ಮನ್ಗೆ. ಆದ್ರೆ ಇವತ್ ನೋಡಪ್ಪ ಈ ಜ್ಞಾನ ಎಷ್ಟು ಮುಂದುವರೆದದೆ, ಒಂದ್ ಅಂಗಾನೆ ಕಿತ್ಬಿಟ್ಟು ಸೇರಿಸ್ಬಿಡ್ತಾರೆ. ಮೊನ್ನೆ ನೋಡ್ದ ಈ ಆಕ್ಸಿಡೆಂಟ್ ಆಗಿ ಅದೇನೋ ಹೇಳ್ತಾರಂತಪ್ಪ, ಮರಿತೋಗತ್ತೆ ಮೆದುಳು ಸತ ಬಿಡ್ತದಂತೆ ಕಣ, ದೇಹ ಚೆನ್ನಾಗಿರ್ತದಂತೆ. ಮಿದುಳಿಗೆ ಸತ್ತೋಗದು ನೀನೇನೋ ಹೇಳ್ತಾನ ಅವನು ಅಲ್ಲ, ಮಿದುಳು ಸತ್ತೋಗದೆ ಮನ್ಸ ಬದುಕವನೆ ಅಂತಂದ್ರೆ ನಂಗೆ ಇನ್ನೂ ಆಶ್ಚರ್ಯ ಆಯ್ತದೆ. ಆದ್ರೆ ಒಂದ್ ಆರು ಗಂಟೆ ಕಾಲ ಮನಸ್ಸಿನ ದೇಹದ ಒಳಗಡೆ ಇರೋ ಅಂಗಾಂಗಗಳೆಲ್ಲ ಬದುಕಿರ್ತಾವಂತೆ. ಅದ್ರಾಗೆ ಅಣು ಹೃದಯ ತಕ್ಕತ್ತಾರಂತೆ, ಅದೇನು ಲಿವರು ಅದ ತಕ್ಕತ್ತಾರಂತೆ, ಕಿಡ್ನಿ, ಮೂತ್ರಪಿಂಡ, ಏನೇನ್ ಬೇಕೋ ಎಲ್ಲ ತಗೊಬಿಡ್ತಾರಂತ ಕಣ. ತಗೊಬಿಟ್ಟು ಅಂಗಾಂಗವ ದಾನ ಸ್ವೀಕರಿಸಕ್ಕೆ ಒಂದ್ ಪಟ್ಟಿ ಮಾಡಿಕೊಂಡಿರ್ತಾರಂತ, ಅಲ್ಲಿಗೆ ತಗೋಗಿ ಸುಯ್ಯಂತ ತಗೋಗಿ ಕೊಟ್ಬಿಡ್ತಾರೆ. ಅದ್ಯಾ ನೋಡ್ನಿವಪ್ಪ ಇದೆಲ್ಲ ಇತ್ತೀಚೆಗೆ ಅದೇ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಅದೇನು ಜೀರೋ ಟ್ರಾಫಿಕ್ ನೋಡ್ದ, ಜೀರೋ ಟ್ರಾಫಿಕ್ ಆಂಬುಲೆನ್ಸ್ ಅಲ್ಲಿ ಆಯ್ತಾ, ರುಮಿ ಅಂತ ಊಟ ಬಿಟ್ರಲ್ಲ ಆಯ್ತಾ, ಅದ್ಯಾವ್ದೋ ಒಂದು ಜೀವ ಉಳಿಕತ್ತಂತೆ. ಎಷ್ಟು ಮುಂದುವರೆದದೆ ವೈದ್ಯ ವಿಜ್ಞಾನ ಏನಣ್ಣ. ಹೌದೌದು, ಈಗ ದೇಹದ ಅಂಗಗಳನ್ನೇ ಬದಲಾಯಿಸಿ ಬದಲಾಯಿಸಿ ಇನ್ನೊಂದು ದೇಹಕ್ಕೆ ಹಾಕ್ತಾರೆ. ಆಮೇಲೆ ಏನೇನು ಕಂಡಿಡ್ದ್ಬಿಟ್ಟಾರಂತೆ ಕಣ್ಣ, ಕಣ್ಣು ಹಾಕ್ತಾರಲ್ಲಪ್ಪ ಬರ್ಕೊಟ್ಟಿಲ್ವೇ ದೇಹದಾನ ಮತ್ತೆ ಕಣ್ದಾನ ಬಿಟ್ಬಿಡು ಅಣ್ಣ. ಇಲ್ಲಿ ಕುಂತ್ಕೊಂಡಿರೋದ್ ನೀನು ಎಲ್ಲಿ ಇಲ್ಲಿ, ಅದ ಎಂತದು ಟಿವಿನಾಗೆ ತೋರ್ಸೋದು ಅಮೆರಿಕ ದೇಶ, ಬೇರೆ ಯಾವ್ದೋ ದೇಶದಲ್ಲಿ ಅವನು ಹೇಳೋದು ಅಲ್ಲಿ ಕುಯ್ಯಿ ಇಲ್ಲಿ ಕುಯ್ಯಿ ಅಂತ. ಅಲ್ಲಕವ ಅಲ್ಲಿ ಕುಂತ್ಕೊಂಡು ಇವ್ರಿಗೆ ಹೇಳದಂತೆ, ಇವರು ಅವ್ ಹೇಳ್ದಂಗೆ ಆಪ್ಲೇಸನ್ನ ಮಾಡೋದಂತೆ. ಇದು ನಮ್ಮ ಮೊಬೈಲಲ್ಲೇ ಮಾಡ್ಕೊಂಡ್ಬಿಡ್ಬೋದಂತಲ್ಲಪ್ಪ, ಅಲ್ಲಿರೋರ್ ಮುಖ ಇಲ್ಲೂ ನೋಡ್ಬೋದು, ಇಲ್ಲಿರೋರ್ ಮುಖ ಅಲ್ಲಿ ನೋಡ್ಬೋದಂತಲ್ಲ ನೋಡೋದಲ್ಲ. ಅದು ಮಾತಾಡಕ್ಕೆ ಅದೆಲ್ಲ ಇದ್ ಹೇಳ್ತಾ ಇರೋದು ಆಪರೇಷನ್ ಮಾಡೋದು. ನಾನು ಅದನ್ನೇ ಹೇಳ್ತಾ ಇರೋದು, ಅಲ್ಲಿ ಕಾಣೋದಿಲ್ವಾ ಅಣ್ಣ, ಅಲ್ಲೇ ಕುಂತ್ಕೊಂಡು ಕಂಪ್ಯೂಟರ್ ಹೇಳಿ ದೊಡ್ಡದಾಗ ಕಾಣಿಸ್ತ, ಕಂಪ್ಯೂಟರ್ದು ಮಿಷನ್ ಬಂದವಂತೆ, ಅದಕ್ಕೂ ಒಂದ್ ಕೈ ಎಲ್ಲ ಇರ್ತದಂತೆ. ಅದ ಎಂತದೋ ಹೇಳ್ತಾರ ಕಣಣ್ಣ, ಒಂದ್ ಸಣ್ಣ ತೂತ ಮಾಡ್ಬಿಟ್ಟು ಹಿಂದೆಲ್ಲ ಒಲಿಯೋರೆಲ್ಲ ಕೂದ್ಬಿಟ್ಟು ಹಂಗಿಲ್ವೇ ಇಲ್ಲ, ಒಂದ್ ಸಣ್ಣ ತೂತಾವ ಮಾಡಿ ಆ ತೂತದೊಳಗಡೆಯ ಈ ಸಣ್ಣ ಕತ್ರಿಗಳೆಲ್ಲ ಕಳಿಸಿ ಚಕ ಚಕ ಚಕ ಅಂತೆಲ್ಲ ಆಪರೇಷನ್ ಮಾಡಿ ಅಣು ಏನ್ ಹೇಳ್ತೀಯ ವೈದ್ಯ ವಿಜ್ಞಾನ. ಯಾರೋ ಪುಣೆ ತುಂಬ್ರಿ ಹೇಳಿದ ಕಣ್ಣ, ನೋಡ್ದಂಗೆ ನೀನು ಹೇಳ್ತಾ ಕಣ್ಣು ಪೇಪರಲ್ಲೆಲ್ಲ ಓದಿರಲ್ವೇನಣ್ಣ ಅದನ್ನೇ ಹೇಳ್ತಾ ಇರೋದು. ನಮ್ಮ ಐಕ ತೋರಿಸ್ತಾ ಇತ್ತು, ಅದೇನೋ ಟ್ಯೂಬ್ ಐತಲ್ಲ ಟ್ಯೂಬ್ ಸೈಕಲ್ ಟ್ಯೂಬ್, ಯೂಟ್ಯೂಬ್ ಕಣ್ಣಣ್ಣ ಯೂಟ್ಯೂಬ್ ಅದು ಒಂದು ಟೂಬ್ ಗಾಳಿ ಇಲ್ಲದ್ದು ಸೈಕಲ್ ಟೂಬ್ ಅನ್ಕೊಂಡ್ಬಿಟ್ಟು ಹಂಗೆ ಅನ್ಕ ಅದ್ರ ಕೊಳವೆನ ಗಾಳಿ ಇರ್ತದೆ, ಇದ್ರಾಗೆ ಫಿಲಮ್ ಇರ್ತವೆ, ಅದ್ರಾಗೆ ಆಪ್ಲೇಸನ್ ಅಂತ ಟೇಪ್ ಮಾಡ್ಬಿಡು. ಆಪರೇಷನ್ ಟೇಪ್ ಮಾಡ್ರೆ ಕಟ್ಟು ನೋಡ್ಬೋದಪ್ಪ. ಅಲ್ಲ ಕಣ್ಣ, ನೀನ್ ಏನಾದ್ ಸಿನಿಮಾ ತಂಕ ಹೋಗ್ಬೇಡ. ಈಗ ಹೇಳಿಲ್ವೇ ಅದೆಲ್ಲ ಕತ್ರಿಸೋದು ಎಲ್ಲ ಕುಯ್ಯೋದು ಅದೆಲ್ಲ ನಿಂಗ್ ಬೇಕು ಅಂದ್ರೆ ಯೂಟ್ಯೂಬ್ ಹೋಗ್ಬಿಟ್ಟು ಆಪರೇಷನ್ ಅಂತ ಟೈಪ್ ಮಾಡು. ಸರಿ ಕಪ್ಪ ಹೇಳಪ್ಪ ಅದೇನು ಆಪ್ಲೇಸನ್. ಆಪ್ಲೇಸನ್ ಟೇಪ್ ಮಾಡಿದ್ರೆ ನೀನು ಫಿಲಮ್ ನೋಡ್ದಂಗ ನೋಡ್ಬೋದು, ಹೆಂಗ ಮಾಡ್ತಾರೆ ಹೃದಯವ ಹೆಂಗೆ ಕಸಿ ಮಾಡ್ತಾರೆ ಹಿಂಗೆ ಅಂದ್ರ ಡಾಕ್ಟರ್ಗಳು ಓದ್ಕೊಂಡು ಎಷ್ಟ್ ಚಂದ ಕೆಲಸ ಮಾಡ್ತಾರೆ. ಇವತ್ ಏನಾಗ್ಬಿಟ್ಟದೆ ನಮ್ದೆಯ ಬೋ ತೆಪ್ಪುಗಳ ಮಡಿಕೊಬಿಟ್ಟು ಡಾಕ್ಟರ್ ಮೇಲೆ ಹಾಕ್ಬಿಡ್ತೀವಿ. ಅವರು ಪಾಪ ಹಗಲು ರಾತ್ರಿ ಅಂದಂಗೆ ಕಷ್ಟ ಬಿದ್ದು ಕೆಲಸ ಮಾಡ್ತಿರ್ತಾರೆ. ಇವರು ಮನೆನಾಗೆ ಇವ್ರದೇ ಏನೇನೋ ಪರೀಕ್ಷೆಯ ಮಾಡ್ಕೊಂಡು ಎಂತೆಂಥದೋ ಮಾಡ್ಕೊಂಡು ಕೊನೆಗೆ ಕ್ಷಣದಾಗ ತಗೋಗೋದು. ಆಮೇಲೆ ನೀ ಸರಿಯಾಗಿ ಕೊಡ್ನಿಲ್ಲ ನೀ ಸರಿಯಾಗಿ ಕೊಡ್ನಿಲ್ಲ ಅಂತ ಹೇಳಿ ಆ ಡಾಕ್ಟರ್ ಮೇಲೆ ಹಲ್ಲೆ ಮಾಡೋದು, ಜಗಳವ ಮಾಡೋದು ಮಾಡಬಾರ್ದು ಬಿಡಪ್ಪ. ಅಲ್ಲ ತೆಪ್ಪಿದ್ರೆ ಮಾಡ್ಲಪ್ಪ. ಅಲ್ಲ ದೇವ್ರು ಅಂತಾರೆ, ದೇವ್ರ ಮೇಲೆ ದೇವ್ರಿಗೆ ಹೊಡೆಯಕ್ ಹೋಗದ ಹಂಗೆಲ್ಲ ಮಾಡ್ತಾರ ಹಂಗಲ್ಲ. ಅದನ್ನೇ ಈಗ ಅವ್ರು ತೆಪ್ಪು ಮಾಡಿದ್ರೆ ಇವರು ಹೇಳಪ್ಪ, ಆದ್ರೂ ವ್ಯವಸ್ಥೆ ಅಂತ ಐತಲ್ವಾ. ಅಂದ್ರ ಡಾಕ್ಟರ್ಗಳು ಕೂಡ ಒಸಿ ಜಾಗರೂಕರಾಗಿ ಇರ್ಬೇಕು ಅಂತ ಇಟ್ಕ. ಏನೇ ಆದ್ರೂ ಡಾಕ್ಟರ್ಗಳು ಸೇವೆ ಚಂದಾಗ್ ಮಾಡ್ತಾವ್ರೆ. ಆಮೇಲೆ ಅಣ್ಣ ಇವತ್ತು ಸರ್ಕಾರ ಕೂಡ ಆಸ್ಪತ್ರೆಗಳೆಲ್ಲ ಎಷ್ಟ್ ಚಂದ ಮಾಡದೆ ಬಿಡಪ್ಪ. ನಮ್ಮ ಹಳ್ಳಿನಾಗೆ ಇಲ್ವಾ ಜಯಣ್ಣ, ಬಡಬಗ್ರಿಗೆಲ್ಲ ಎಲ್ಲಾ ತರ ಸೇವೆನು ಸಿಗ್ತಾ ಇದೆ. ಅದೇನ ಹೇಳ್ತಾರಲ್ಲ ಲಸಿಕೆ ಬಂದದಲ್ಲ ಅಣ್ಣ, ಆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದೇನು ಸುಲಭ ಅಂತಲ್ಲಪ್ಪ. ಅಣ್ಣ ಅದೆಂತದ್ದು ಆಯುಷ್ಮಾನ್ ಕಾರ್ಡ್ ಅದ ಮಾಡಿಸ್ಕೊಬಿಟ್ರೆ ಅದು ಎಷ್ಟೆಷ್ಟೋ ದುಡ್ಡಿಂದ ಆಪ್ಲೇಸನ್ ಎಲ್ಲ ಫ್ರೀಯಾಗ ಮಾಡ್ತಾರಂತೆ ಕಣ್ಣ. ಆ ಕಾರ್ಡ ತೋರಿಸ್ಬಿಟ್ರು ಸಾಕಂತೆ. ಆಮೇಲೆ ಲಸಿಕೆ ಹಾಕುದು ಮಕ್ಕಳುಗಳಿಗೆ, ಗರ್ಭಿಣಿಯರಿಗೆ ಲಸಿಕೆ ಹಾಕುದು. ಆಮೇಲೆ ಮೊನ್ನೆ ಪೇಪರ್ನಾಗ ಓದ್ತಾ ಇದ್ದೆ, ಈ ಅಂಗನವಾಡಿ ಕೆಲಸ ಸೇರ್ಕೊತಾರಲ್ಲ, ಅಂಗನವಾಡಿ ಟೀಚರ್ಗಳು ಅಸಿಸ್ಟೆಂಟ್ಗಳು ಇವರೆಲ್ಲ ಇವ ಏನು ಡಬಲ್ ಡಿಗ್ರಿ ಮಾಡಿರೋರು ಪಿ ಎಚ್ ಡಿ ಮಾಡಿರೋರೆಲ್ಲ ಬಂದ್ಬಿಟ್ಟವ್ರಂತೆ, ತುಂಬಾ ವಿದ್ಯಾವಂತರು. ಅವರೆಲ್ಲ ಈಗ ಏನ್ ಮಾಡ್ತಾವ್ರಂತೆ, ಹಳ್ಳಿನಲ್ಲಿ ಆರೋಗ್ಯ ರಕ್ಷಣೆ ಆಗ್ಬೋದು, ಮಕ್ಕಳ ಶಿಕ್ಷಣ ಆಗ್ಬೋದು, ಇವೆಲ್ಲದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾವ್ರಂತೆ. ಈಗ ಎಲ್ಲೋ ಒಂದ್ ಕಡೆ ಮುಂಚೆ ಎಲ್ಲ ಹೇಳೋರಲ್ಲಪ್ಪ ಚಂದ್ರಣ್ಣ, ಹಳ್ಳಿನಾಗೆ ಒಂದ್ ಪಂಚಾಯತ್ ಚೆಂದಾಗಿರ್ಬೇಕು, ಆಮೇಕಿಂದ ಒಂದು ಶಾಲೆ ಚೆನ್ನಾಗಿರ್ಬೇಕು ಅಂದಂಗೆ, ಒಂದ್ ಆರೋಗ್ಯ ಕೇಂದ್ರ ಚೆಂದಾಗಿದ್ರೆ ಬಹು ಒಳ್ಳೇದಾಯ್ತದ ಹಳ್ಳಿಗೆ ಅಲ್ವಪ್ಪ. ಈಗ ನಾವು ಏನೋ ಜ್ವರ ಬಂತು ಏನೋ ಇದ್ದಕ್ಕಿದ್ದಂಗೆ ಏನೋ ಅದೇನೋ ಹೇಳ್ತಾರಲ್ಲಪ್ಪ ಆಟ ಟಕ್ಕು ಟಕ್ಕು ಆಯ್ತಾ, ಅದ ಆಗ್ಬಿಟ್ರೆ ಈಗ ತಕ್ಷಣ ನಾವು ಸಿಟಿಗೆ ಹೋಗಕ್ಕಾಗೋದಿಲ್ಲ ಎತ್ಕೊಂಡು. ಅಲ್ವಪ್ಪ ಅಲ್ಲೇ ಡಾಕ್ಟ್ರು ಯಾರ ನರ್ಸಮ್ಮ ಇತ್ತು ಅಂದ್ರೆ ಅದೇನೋ ಹೇಳ್ತಾರಲ್ಲ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಅದ ಮಾಡಿಸ್ಕೊಂಡು ಅವ್ರಿಗೆ ಆಂಬುಲೆನ್ಸ್ ಕಳಿಸ್ತಾರೆ. ಈಗ 108 ಸೇವೆ ಎಲ್ಲಾ ಕಡೆ ಇರ್ತದೆ ಅದು ಅಲ್ವಾ. ಒಂದು ಏನು ಒಳ್ಳೆ ಕೆಲಸ ಆಯ್ತಾ ಅದೇ ಹೇಳ್ತೀನಿ ಕೇಳು. ಹೇಳಪ್ಪ. ಈ ಬೀರೇಗೌಡ ಇಲ್ವಾ ಪಕ್ಕದಳ್ಳಿ, ಹೇಳು ಅವನ್ ಮೊಮ್ಮಗ ಬಸ್ ಸ್ಟ್ಯಾಂಡ್ ನಾಗ ಸಿಕ್ಕಿದ್ದ. ಏನಕ್ಕೆ ಹೇಳ್ತೀನಿ ಕೇಳು. ಹೇಳು. ಅವನು ನನ್ ನೋಡಿಲ್ಲ, ನಾನು ಅವನ್ ನೋಡಿದೀನಿ. ಜೊತೆ ಹೋಯ್ತಿದ್ಯಪ್ಪ ನೀನು? ನಾನ್ ಬಸ್ ಸ್ಟ್ಯಾಂಡ್ ನಿಂತಿದ್ದೆ. ನಿಂತಿದ್ಯ? ಅವನು ಫ್ರೆಂಡ್ ಜೊತೆ. ಅದು ಎಂತದೋ ಕೊಳವೆ ತರದ್ದು ಕಣಣ್ಣ, ಅದಕ್ಕೆ ಎಂತದೋ ಒಂದ್ ಪುಡಿಯ ಹಾಕೋಬಿಟ್ಟು ಏನು ಎಳ್ಕೊಳ್ಳೋದು ಒಗೆ ಬಿಡೋದು ಕಣ್ಣು ಮುಚ್ಕೊಂಡು ತೇಲ ಆಡ್ದಂಗ ಮಾಡ್ತಿತ್ತು. ಬೂದಿ ಇರ್ಬೇಕಯ್ಯ. ನಾನು ಹೋಗಿ ಹೆಗಲಾಳ್ ಆಡಿಸಿ ಎಲ್ಲ ಮಾಡಿ ಏನ್ಲಾ ಏನೋ ಅವನ ಹೆಸರೇನೋ ಅದೇ ಪುಟ್ಲಿಂಗ ಅಂತಲ ಏನೋ ಏನ್ಲಾ ಈ ಏನ್ ಇಲ್ಲಿ ಬಂದು ಏನ್ಲ ಮಾಡ್ತಿದ್ಯಾ ಅಂದ್ರೆ ಯಾವನ್ಲ ನೀನು ನನ್ನೇ ಕೇಳ್ಬೇಕು. ಒಂದೇ ಮೊಕ್ಕ ಕೊಡ್ಬೇಕಾಗಿ. ಆಮೇಲೆ ಯಾರ ಟಕ ಟಕ ಟಕ ಟಕ ಅಂತ ಓಡ್ ಬಂದ್ಬಿಟ್ರು ಕಾಣ ಒಂದಿಬ್ರು ಪೊಲೀಸ್ನವರು ಪೊಲೀಸವ್ರಪ್ಪ ನನ್ನೂ ಇಟ್ಕೊಬಿಟ್ರು. ನೀನು ಏನಾರು ಕೊಡ್ತಿದ್ಯಲ್ಲ ಇವನ್ಗೆ ಅಂತ ನನಗೆ ಭಯ ಹತ್ಕೊಬಿಡ್ತು. ನಾನ್ ನೋಡಿದ್ರೆ ನೋಡಿಯಂಗಿದ್ದೀನ. ಸರಿ ನಾನೇನ್ ಹೇಳ್ದೆ ಅಲ್ಲ ನಮ್ಮ ಊರ್ನ ಐಕಾಯ್ದು ಮಾತಾಡ್ಸಕ್ ಬಂದೆ ಕಣಣ್ಣ ಅಂದ್ರೆ ಹೊಸ ದೂರ ನಿಂತ್ಕೊಳ್ಳಿ ಅಂದ್ಬಿಟ್ಟು ಅವನು ಚಡ್ಡಿ ಜೇಬು ಪ್ಯಾಂಟಿನ ಜೇಬು ಚಳ್ಳನದ ಜೇಬು ಪಾಕ್ ಜೊತೆನಾಗಿದ್ದ ಇನ್ನೊಂದು ಹುಡುಗ ಅವ್ರದ್ದೆಲ್ಲ ಜೇಬ್ನ ತೆಗೆದ್ಬಿಟ್ರೆ ಅದೆಂತದ ಪಾಕೆಟ್ ಕಳ್ಕೊಂಡ ಸಕ್ಕರೆ ಬೆಳ್ಳಿ ಪುಡಿ ಅದು ಚರ್ಪ್ ಕೊಡ್ತಾರಲ್ಲಪ್ಪ. ನಾನು ಹಂಗೆ ಅನ್ಕೊಂಡಿದ್ದೆ. ಆಮೇಲೆ ಅವರು ನೀವು ಬರ್ರಿ ಸಾಕ್ಸಿಗೆ ಸೈನ್ ಹಾಕ್ಬೇಕು ನನ್ನೂ ಎಳ್ಕ ಹೋಗಿ ಅಲ್ಲಿ ಯಾರೋ ಒಬ್ರು ಡಾಕ್ಟರ್ ಕರ್ಕೊಂಡ್ ಬಂದಿದ್ರು. ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು ಅದು ಎಂತದೋ ಡ್ರಗ್ಗು ಡ್ರಗ್ಗು ಕಣ್ಣ ಮಾದಕ ಅಲ್ಲ ಕಣ್ಣ ಮದ್ಕೊಳ್ಳೋದು ಮನಿಕೊಳ್ಳೋದು ಬೆಡ್ ಶೀಟ್ ರಗ್ಗು ಇವೇ ಗೆಪ್ತಿ ಡ್ರಗ್ಗು ಅಂತ ಅದ ತಕೊಂಡು ಐಕುಳುಗಳೆಲ್ಲ ಅಳಾಯ್ತಾವಂತೆ. ಆ ಒಂದು ಜಾಲನೇ ಅದಂತೆ. ಅದು ಏನೋ ಇಂಗ್ಲೀಷ್ ಅನ್ನಾಗ ಚುಚ್ಕತಾವಂತೆ ಆ ಮೂಗೊಳಗಡೆ ಎಳ್ಕತಾವಂತೆ. ಆಮೇಲೆ ಡಾಕ್ಟ್ರು ಹೇಳ್ತಾ ಇದ್ರು ಈ ಕೆಮ್ಲ ಉಸ್ತಾದಲ್ಲ ಕೆಮ್ಮಿಗೆ ತಕ್ಕ ಅದ ಒಂದ್ ಬಾಟ್ಲಿ ತಗೊಂಡ್ ಘಟ ಘಟ ಘಟ ಘಟ ಅಂತ ಕುಡಿದ್ಬಿಟ್ಟು ಮನಿಕ ಬಿಡೋದಂತೆ. ಈ ಕೆಂಬಲ್ ಬರದೇ ಇರ್ಲಿ ಅಂತ ಅಲ್ಲ ಹಂಗ ಕೆಮ್ ಬಂದ್ರೆ ನಾವು ಒಂದೇ ಒಂದ್ ಚಮಚ ಕುಡಿದ್ರೆ ಒಂಥರ ನಿದ್ದೆ ಬತ್ತದ ನೋಡೋದು ಮತ್ತು ಹಂಗೆ ಒಂದ್ ಬಾಟ್ಲು ಕುಡಿದ್ಬಿಟ್ರೆ ಅದೇ ಏನಂತಾರಪ್ಪ ಅದಕ್ಕೆ ಏನಾರ ಆಗ್ಲಿ ಡಾಕ್ಟರ್ ಹೇಳಿದ್ದು ಈ ಮಾದಕ ಎಸ್ತು ವ್ಯಸನ ಅಂತ ಐತಲ್ಲ ಅದು ಯುವ ಜನರಲ್ಲಿ ಜಾಸ್ತಿ ಆಗ್ಬಿಟ್ಟದೆ. ಅದಕ್ಕೆ ಈಗ ಎಲ್ಲಾ ಜಿಲ್ಲಾಸ್ಪತ್ರೆನಲ್ಲೂ ಅದ ಬುಡಿಸೋದಕ್ಕೆ ಏನೋ ಕೇಂದ್ರಗಳ ತೆಗೆದವ್ರಂತೆ. ಅವು ಉಚ್ಚಿಡ್ದಂಗ ಆಡ್ತಿರ್ತಾವಂತೆ ಕಣ್ಣು ಅದು ಸಿಗ್ಲಿಲ್ಲ ಅಂದ್ರೆ ಇದಕ್ಕೆ ಮಂಚಕ್ಕೆ ಕೈ ಕಾಲೆಲ್ಲ ಕಟ್ಬಿಟ್ಟಿರ್ತಾರೆ ಎದ್ದು ಹೋಗ್ಬಾರ್ದು ಅಂತ ಅನ್ಕೊ ಅಮ್ಮ ಏನು ಅದೇ ನಮ್ ಊರ್ ಕಡೆ ಈ ದೇವ್ರ ಬೊಮ್ಮಿಟ್ರೆ ಆಡ್ತಿರ್ತಾರಲ್ಲ ಹಂಗ ಆಡ್ತಿರ್ತಾರೆ. ಅದಕ್ಕೆ ಅವ್ರು ಹಿಡ್ಕೊಳಕ್ ಹೋದವ್ರಿಗೆ ಕಷ್ಟ ನೋಡು ಜಯಣ್ಣ. ಅದೇ ಒಂದ್ ಗಾದದಲ್ಲ ಅದ್ ಯಾವ್ದನ್ನ ಯಾವಾಗ್ಲೂ ಹೇಳ್ತಿಲ್ಲ ಹೇಳೋಣ ಅದು ಯಾವಾಗ ಏನ ಹೇಳ್ತೀನಿ ಕೇಳು ಅದು ನಿನ್ ಗಂಡಗ್ ದೇವ್ರು ಬರೋದು ನನ್ನ ಗಂಡನ ಯದ ಮುರಿಯಕ ಅಂತ ಅದಕ್ಕೆ ಅಮ್ಮಂಗ ಆಡ್ತಿರಪ್ಪ ನರ್ಸಂದಿರು ನರ್ಸ ಇದ್ದೀರು ಡಾಕ್ಟರ್ಗೆ ಎಲ್ಲ ಕಷ್ಟ ಕಯ್ಯ ಯುವಕರು ಅದೇನಾಗ್ಬಿಟ್ಟದೆ ಅಂದ್ರೆ ಭ್ರಮೆನಲ್ಲಿ ಇಟ್ಬಿಡ್ತದಂತೆ ಇದು ಇವೆಲ್ಲ ಏನೇನೋ ಹೆಸರು ಹೇಳಿದ್ರಪ್ಪ ನಾನು ಬರ್ಕೊಂಡಿದ್ದೆ ಚೀಟಿನಲ್ಲಿ ಮಳೆಗ್ ಬರುವಾಗ ನೆಂದೊಂಟಾಯ್ತು ಅದೇನೋ ಗಾಂಜಾ ಅಂತೆ ಅಫೀಮ್ ಅಂತೆ ಆಮೇಲೆ ಎಂಥದೋ ಹೇಳ್ತಾರಪ್ಪ ಎಲ್ಲೆಷ್ಟಿಯಾ ಏನೋ ಅಂತರ್ಕವ ಏನೇನೋ ಹೆಸರದೆ ಅದಕ್ಕೆ ಅಂತದ್ನೆಲ್ಲ ತಕತಾವಂತೆ ಇಂಗ್ಲೀಷ್ ಅನ್ ಚುಚ್ಕತಾವಂತೆ. ಓ ನನ್ಗಂತೂ ಬೋ ಬ್ಯಾಸರಿಕೆ ಆಗೋಯ್ತು. ಗಸಗಸೆನೋ ಹಂಗೆ ಅಂತಾರೆ ಅಲ್ವಾಣ್ಣ ಗಸಗಸೆ ಅಲ್ಲಕವಾ ಅದೇ ಗಾಂಜಾವಂತೆ ಗಸಗಸೆ ಬ್ಯಾರೆ. ಓ ಹೌದಾ ಅಲ್ಲ ಗಸಗಸೆ ಪಾಯಸ ಕುಡಿದ್ರೆ ನಿದ್ದೆ ಬತ್ತದಲ್ಲ ಅದಕ್ಕೆ ಹೇಳಿದೆ. ಅದು ಅದೇ ಜಾತಿ ಅಂತೆ ಗೊತ್ತಾಯ್ತೆ. ಹಂಗಾಗಿ ಗಸಗಸೆ ಕುಡಿದ್ರೆ ನಿದ್ದೆ ಬತ್ತದಲ್ಲ ಆತರ ಇದು ಗಾಂಜಾ ಬೆಳೆಯೋದು ಅದನ್ನ ಸಂಸ್ಕರಣೆ ಮಾಡಿ ಈ ತರ ತಕ್ಕಳದಂತೆ. ಇವ ಎಲ್ಲ ಎದ್ದೆ ಹೋಗ್ಬಿಟ್ನಲ್ಲ ಎಲ್ಲೋ ಬಾಯಾರಿಕೆ ಆಗಿರ್ಬೇಕು ಬಂದಿ ಕಣ ಅದು ಅಲ್ಲೇ ಇತ್ತು ನೀರ್ ಕುಡ್ದ ನೀನು ಊಟ ಮಾಡಿರೋದು ಒಂದ್ ವಾರದಿಂದ ಇನ್ನು ನೀರ್ ಕುಡಿತಾ ಇದೀನು ನೀರ್ ಕುಡಿಸ್ತಾ ಐತೆ ಊಟ ನೀರ್ ಕುಡಿಬಾರ್ದಪ್ಪ ಕಮಲಕ ಅಲ್ಲಿ ಒಸಿ ಬಿಸಿನೀರ ಕಾಯಿಸಿಟ್ಟಿದ್ದ ನಾನು ನೊಚ್ಚಗ್ ಮಾಡ್ಕೊಂಬರಕ್ ಹೋಗಿದ್ದಿ. ನಾನು ಮೊನ್ನೆ ಅರಣ್ಯ ಇಲಾಖೆಗೆ ಹೋಗಿದ್ದ ಜೂನ್ ಮೊದಲನೇ ವಾರದಾಗೆ ಏನ್ ಬರ್ತದೆ ಹೇಳು ಜುಲೈ ಮೊದಲನೇ ವಾರ ಜೂನ್ ಗಿಡ ನೆಡಿ ಗಿಡ ನೆಡಿ ಅಂತ ವನ ಮಹೋತ್ಸವ ಇಲ್ವಾ ಅವ್ರು ಹೇಳಿದ್ರು ಈ ಕಿತಾನು ಸಸಿಯ ಕೊಡ್ತೀವಿ ಜಯಣ್ಣವ್ರೆ ನೀವು ಓದ್ ಕಿತಾ ಬಂದಂಗೆ ಬನ್ನಿ ಅದೇ ನಿನ್ ನೆನ್ಪಿಟ್ಕೊಂಡವ್ರೆ ಯಾಕೆ ನೀನು ಓದ್ ಸರಿ ಕೇಳ್ತಿದ್ದಲ್ಲ ಗಸಗಸೆ ಗಿಡವ ಕೊಡಿ ನಾನು ನೆಟ್ಕತೀನಿ ಅಂತ ಅದ ಚೆನ್ನಾಗಿ ನೆನ್ಪಿಟ್ಕೊಂಡವ್ರೆ ಫ್ರೆಂಡು ಕರ್ಕ ಬನ್ನಿ ಅಂತ ನೀನು ಗಸಗಸೆ ಎಲ್ಲ ಕೇಳಿದ್ದು ಮತ್ತ ನೀನ್ ಬ್ಯಾರೆ ಗಿಡ ಕೇಳಿದ್ದೆ ಅದು ಕೊಟ್ಟಿದ್ರ ಇಲ್ಲ ಇಲ್ಲ ಕೊಡ್ನಿ ಅದು ಕೊಡೋಂಗಿಲ್ಲ ಬ್ಯಾರದ್ ಕೊಡ್ತಾರಂತೆ. ಏನೋ ಹೊಸಿ ಹೊತ್ನಾಗ ಹೇಳ್ತಿದ್ಯಲ್ಲಪ್ಪ ಆ ಗಿಡವ ಅದರ ನೆಟ್ಟರಯ್ಯ ಕಂಬಿ ಕಂಬಿ ಎಣಿಸ್ಬೇಕಾಯ್ತಕ್ಕ ಹೋಗು ನೀನ್ ಅದ್ನೇ ಅಲ್ವಾ ಕೇಳಿದ್ದು ಮತ ಅವರು ಗಸಗಸೆ ಅನ್ಕೊಬಿಟ್ರು ನನಗ್ ಗೊತ್ತಾಯ್ತು ನೀನೇನೋ ಪ್ಲಾನ ಮಾಡ್ತಿದೀಯ ಅಂತ. ಆ ಪ್ಲಾನ್ ಎಲ್ಲ ಮಾಡೋದು ನೀನು ಕಯ್ಯ ನಾನ ಇರ್ಲಿ ಹೇಳು ಅದೇನ ಮುಂದಕ್ಕೆ ಬ್ಯಾರ ಬೇರೆ ತರದ್ದು ಗಿಡಗಳು ಬಂದವಂತೆ ರಕ್ತ ಚಂದನ ಶ್ರೀಗಂಧ ಬೀಟೆ ಮರ ಆಮೇಲೆ ಅಶೋಕ ಮರಗಳು ಆಮೇಕಿಂದ ಏನು ಹೇಳಿದ್ರಕ್ಕಪ್ಪ, ತ್ಯಾಗದ ತರನೇ ಐತಂತೆ ಮರಗಳು, ಬೋ ಜಾತಿ ಮರಗಳು ಬಂದ್ಬಿಟ್ಟವೆ. ಮಹಾಗನಿ ಮಹಾಗನಿ ಮಹಾಗನಿ ಮಾಗನಿ ಮಾಗನಿ ಮಾರ್ಕನಿ, ಅದು ರೇಡಿಯೋ ಕಣ್ ಮಾರ್ಕನಿ ಮಾರ್ಕನಿ ಅಲ್ಲ ಮಹಾಗನಿ ಅಂತ. ಮಹಾಗನಿ ಮರ ಚಂದಾಗದಂತೆ. ಇಂಥವೆಲ್ಲ ತಗೋಗಿ ಜಮೀನ್ ತುಂಬಾ ನೆಟ್ಕೊಳ್ಳಿ, ಒಳ್ಳೇದಾಯ್ತದೆ ಅಂದ್ರು. ಕಾಸ್ ಬಂದದಪ್ಪ ಅದನ್ನೇ ಕೇಳ್ದೆ ನಾನು. ಹಿಂದೆಲ್ಲ ಕಾಸ ಕೊಡ್ತಿದ್ರಲ್ಲ, ಇದ್ದದ ಯೋಜನೆ ಅಂತ ನೀವು ಬಾವೋಗಿ ಟ್ರಾಕ್ಟರ್ ಮಾಡ್ಕೊ ಬನ್ನಿ, ಸಸಿಗಳೆಲ್ಲ ಕೊಟ್ಟಿವಂತೆ ಅಂತ ಹೇಳಿದ್ರು. ಹೌದಪ್ಪ, ನಾನು ಟ್ರಾಕ್ಟರ್ ಮಾಡ್ಕೊಂಬನ್ನಿ, ದುಡ್ಡು ತುಂಬಿಕೊಂಡು ಹೋಗಿ ಅಂತ ಅನ್ಕೊಂಡಿದ್ದೀನಿ. ಅಲ್ಲ ನೀನು ಹೋದ ವರ್ಷ ನೆಟ್ಟಿದ್ದಲ್ಲ, ಅದೇನಾಯ್ತು ಗಿಡಗಳೆಲ್ಲ ಮಟ್ಟಕ್ಕೆ ಬಂದಿಲ್ವ? ನೀರ್ ಕುಡಿತಾವನೆ, ಗಿಡಕ್ ಮಾತ್ರ ನೀರ್ ಕುಡಿಸಿಲ್ಲ, ಎಲ್ಲವೇ ಅನ್ನದೇ ಮರ್ತು. ಆತರ ಎಲ್ಲ ಅನ್ಯಾಯ ಮಾತಾಡ್ಬೇಡ ನೀನು, ಆಯ್ತಾ? ನಾನು ನೀರ್ ಹಾಕ್ತೀನಿ ಕಣ, ಅದು ಯದ್ ಮಟ್ಟಕ್ ಬಂದ್ ನಿಂತಿಲ್ವಾ ಗಿಡಗಳೆಲ್ಲ? ಕಳಿಯ ಗಿಡವ ಬಂದಿರೋದು ಗಿಡ ಕಯ್ಯ. ಹೌದಾ? ಕಣ್ ಸರಿ ಮಾಡ್ಕ ನೀನು. ಪಕ್ಕದಲ್ಲಿ ಬೇರೆ ಗಿಡಗಳು ಬೆಳೆದ್ಬಿಟ್ಟಿದ್ದ, ಅದಕ್ಕೆ ನೀನ್ ಯಾವ್ದು ನೆಟ್ಟಿದ್ಯಾ ಅಂತ ಈಗ ಡೌಟ್ ಆಗ್ಬಿಡ್ತು ನನಗೆ. ಕಳೆ ಗಿಡ ಎಲ್ಲ ಒಂದೇ ಸಮಕ್ ಬೆಳೆದ್ ನಿಂತವೆ. ಕಳೆ ಎಲ್ಲ ಕಿರ್ಸದ್ನಲ್ಲವ. ಈಗ ನಮ್ ಜಯಣ್ಣ ಎಲ್ಲೋ ಈ ಗೌಗತ್ಲ ನೋಡ್ಬಿಟ್ಟವನೆ, ಅದ ಸರಿಯಾಗಿ ಕಂಡಿಲ್ಲ. ಆಯ್ತಾ, ಸರಿಯಾಗಿ ನೋಡ್ಕೊಂಬಪ್ಪ, ವತಾರಿಯ ಎದ್ದು ಹೋಗಿ ಜೋತಿಕೆ ಹೋಗೋಣ ಬಿಡು. ಆಯ್ತು ಬಿಡ, ಎಲ್ಲಿಗೆ ಸರಿ ಸರಿ ಕಂಡ್ಬಿಡು. ಇನ್ನೇನಪ್ಪ ವಿಷಯ, ಇವನ್ಗೇನ್ ಬಿಸಿನೀರ್ ಬೇಡ, ಈಗಾಗ್ಲೇ ಒಳಗೋಗ್ ಕುಡ್ಕೊಂಬಂದ. ಆಯ್ತಾ, ಹಂಗೆ ಇನ್ನೇನಾದ್ರು ಕಾಲಿಗಿಲಿ ಮಾಡ್ಕೊಂಬಂದವನ ನೋಡು, ಬಾಯಿ ಆಡ್ತಲೆ ಅವನೆ. ಅಲ್ಲ ಕಯ್ಯ, ನನ್ನ ತಿಂಡಿಗಳನ್ನ ಅದೇನು ಆಡ್ತಿದ್ದೆ ಬಾಯ. ಯಾವ್ದಾ ಈಗ ಬಾಯಿ ಆಡ್ಸ್ಕೊಂಬಂದಲ್ಲಣ್ಣ? ಓ ಅಲ್ಲ ಕವ್ವ, ನೀರ ಕುಡಿದ್ಬಿಟ್ಟು ಮುಕ್ಕುಳಿಸ್ಕೊಂಬಂದ್ರೆ ಬಾಯಿ ಆಡ್ಸ್ಕೊಂಬಂದ ಅಂತ ಹೇಳ್ತಾವಲ್ಲ ಜಯಣ್ಣ. ಅವಳು ಅಂದಿದ್ದು ನಾನು ಅಂದಿದ್ನೆ. ಅಯ್ಯೋ, ಇಬ್ರು ಸರಿಯಾಗಿದ್ದಾರಿ ಕಣ. ಓ ಈಗ ನನಗೆ ಎಲ್ಲೋ ಒಂದ್ ಕಡೆಗೆ ಹೋಗ್ಬೇಕು, ಸಂದಾಗದೆ ಮಧ್ಯರಾತ್ರಿ ಆಗೋವರೆಗೆ ಮನೆಗೆ ಸೇರ್ಕೊಂಬಿಡ್ಬೇಕು, ಪದಾಡಕ್ ಹೋಗ್ಬೇಕಣ್ಣ ನಾನು. ವಶಿಯ ಏನ್ ಮಾಡಿದ್ದೆ? ಜೀರಿಗೆ ಕಷಾಯ ಕೊಡ್ತೀನಿ ಇರು, ನಿನ್ ಗಂಟ್ಲು ಚೆನ್ನಾಗಾಯ್ತದೆ. ಹೆಂಗೋ ಕೊರ ಕೊರ ಅಂತ ಐತೆ ನಿನ್ ಗಂಟ್ಲು ಆಗ್ಬಿಟ್ಟಿತ್ತು. ನಿನ್ ಕಷಾಯ ಮಾಡಿ ಜಯಣ್ಣವೇ ನೋಡ್ತಾವ್ನೆ ಕಾಣದಕ್ಕೆ, ಮಾಡ್ಕೊಂಬೋಗು ಬೇಗ. ಆಯ್ತು, ಬಂದೇರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕ್ಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 30 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ದಿನೇಶ್ ಜಿಆರ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್. ಜುಲೈ 1 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನು ಕೃಷಿಗೆ ಪೂರ್ವ ಸಿದ್ಧತೆ ಹಾಗೂ ವೈಜ್ಞಾನಿಕ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಗುಂಡಾಲ್ ಮೀನುಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಟಿಎಲ್ ನಂದೀಶ್ ಅವರೊಂದಿಗೆ ಸಂದರ್ಶನ. ಕ್ಯಾಟ್ ಫಿಶು ಮತ್ತು ಇನ್ನಿತರ ಕೆರೆ ಭಾಗದಲ್ಲಿ ನಿಮಗೆ ಗೊತ್ತಾದಂಗೆ ಅವು ಮಾಂಸಾಹಾರಿ ಮೀನುಗಳು. ಸೊ ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಅವು ಈ ಕಡೆ ನಿಮ್ಮ ಏನು ನೀವು ಏನು ಮೀನು ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಜಾಗಕ್ಕೆ ಬಂದುಬಿಡೋ ಚಾನ್ಸ್ ಇರುತ್ತೆ. ಅವಾಗ ಏನು ಮಾಡಬೇಕಾಗತ್ತೆ, ನಿಮ್ಮ ಗಮನಕ್ಕೆ ಬರುತ್ತೆ ಅದು ಮೀನುಗಳಿರೋದು. ಅವಾಗ ಏನು ಮಾಡಬೇಕು, ನಾವು ನೀರನ್ನು ಕಡಿಮೆ ಮಾಡಿ ಆದಷ್ಟು ಡ್ರೈ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಗ ಏನಾಗುತ್ತೆ ಅಂದರೆ ನಿಮಗೆ ಆ ಮೀನುಗಳೇನೆಲ್ಲ ಇರ್ತದೆ ಅದನ್ನು ತೆಗೆದಾಕೋ ಒಂದು ಅವಕಾಶವೂ ಕೂಡ ಸಿಗುತ್ತೆ. ಹಂಗಾಗಿ ನಿಮಗೆ ನಂತರ ಮೀನು ಮರಿ ಬಿಟ್ಟಾಗ ಈ ಮೀನುಗಳು, ಈ ಮತ್ಸ್ಯ ಭಕ್ಷಕ ಮೀನುಗಳು ಏನಿದ್ದಾವೆ, ಕ್ಯಾಟ್ ಫಿಶ್ ಆಗಿರ್ಬೋದು, ಕೊರವ ಅಂತ ಹೇಳ್ತೀವಿ ನಮ್ಮ ಕಡೆ ಕೆಲವೊಂದು ಕೊರವ ಮೀನುಗಳು, ಸ್ನೇಕೆಟ್ಸ್ ಅಂತೇಳಿ, ಮತ್ತು ಕ್ಯಾಟ್ ಫಿಶ್ ಅಂದರೆ ಚೋಳು ಮೀನು ಅಂತ ಹೇಳ್ತೀವಿ, ಈ ಮೀನುಗಳೆಲ್ಲ ಏನು ಮಾಡ್ತದೆ ಆ ಮೀನುಗಳನ್ನ ತಿಂದಾಕ್ಬಿಡುತ್ತೆ. ಜುಲೈ 2 ಬುಧವಾರ ಕೃಷಿ ವಿಜ್ಞಾನ ಕೇಂದ್ರದ ವಿಸ್ತರಣಾ ಕಾರ್ಯಕ್ರಮಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜಿಎಸ್ ಯೋಗೀಶ್ ಮತ್ತು ಚಾಮರಾಜನಗರ ತಾಲೂಕು ಅಂಕನಶೆಟ್ಟಿಪುರದ ಸೌಹಾರ್ದ ರೈತ ಉತ್ಪಾದಕ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಸುರೇಶ್. ಈ ಒಂದು ತರಬೇತಿ ಅಂತ ಹೇಳಿದ್ವಲ್ಲ ಅದರಲ್ಲಿ ಸಂಘ ಸಂಸ್ಥೆಗಳಿಗೂ ಕೂಡ ತರಬೇತಿ ಕೊಡ್ತೀವಿ. ಇವರು ಕೂಡ ವಿಸ್ತರಣಾ ಕಾರ್ಯಕ್ರಮ, ಆಫೀಸ್ ಬೇರರ್ಸ್ ಏನಿರ್ತಾರೆ, FPO ಸಂಸ್ಥೆಗಳು, ರೈತ ಉತ್ಪಾದಕರ ಸಂಸ್ಥೆಗಳು, ರೈತ ಆಸಕ್ತ ಗುಂಪುಗಳು, ಮತ್ತು ಹಲವಾರು ಸ್ವಸಹಾಯ ಸರ್ಕಾರೇತರ ಸಂಸ್ಥೆಗಳು, NGO, ಅವ್ರಿಗೂ ಕೂಡ ಸಾಮರ್ಥ್ಯ ಬಲವರ್ಧನೆ ಅದು ವೊಕೇಶನಲ್ಲಿರ್ತದೆ. ಒಂದು ವಾರ ಇರ್ಬೋದು, ಅಗತ್ಯಕ್ಕೆ ಒಂದು ದಿನವೂ ಇರುತ್ತೆ, ಮೂರು ದಿನವೂ ಇರುತ್ತೆ, 15 ದಿನ, 21 ದಿನ, ವೃತ್ತಿಪರ ತರಬೇತಿಗಳು, ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಈ ರೀತಿಯಾಗಿ ಹಲವಾರು ಟಾರ್ಗೆಟ್ ಗ್ರೂಪ್ಗೆ ನಾವು ತರಬೇತಿ ಕೊಡ್ತೀವಿ. ಮುಂದುವರೆದು ನೀವು ಹೇಳಿದಾಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಹಲವಾರು ವಿಸ್ತರಣಾ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ನಾವು ಆಗಲೇ ತಿಳಿಸಿದಾಗೆ ಮುಂಚೂಣಿ ಪ್ರಾತ್ಯಕ್ಷಿಕೆ ಆಗ್ಬೋದು, ಕ್ಷೇತ್ರ ಪ್ರಯೋಗಗಳಾಗ್ಬೋದು. ಜುಲೈ 3 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮದ ಕಾರ್ಯಚಟುವಟಿಕೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೆಪೆಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಪ್ರಕಾಶ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್. ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. 4 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಜಿ ಅನೂಪ್. ನಂತರ ನಮ್ಮ ನಿಲಯದಿಂದ ಪರಾಗ, ಬೇಸಾಯದ ಬದುಕು ಸರಾಗ. ಕಷ್ಟಗಳು ಕೊನೆ ತನಕ ಉಳಿಯೋದಿಲ್ಲ, ಆದರೆ ಕಷ್ಟಪಟ್ಟವರು ಕೊನೆ ತನಕ ಉಳಿತಾರೆ ಅನ್ನೋ ಬದುಕಿನ ಅರ್ಥದ ಮಾತು ಇದೆ. ಶ್ರೀಮತಿ ಶ್ವೇತಾ ಅವರು ತಮ್ಮ ಬದುಕಿನಲ್ಲಿ ಅನೇಕ ಏರಿಳಿತಗಳನ್ನು ಕಂಡವರು. ಧೃತಿಗೆಡದೆ ತಮ್ಮದೇ ಸ್ವಂತ ಉದ್ಯಮ ಸ್ಥಾಪನೆ ಮಾಡಿ ಕೆಲವರಿಗೆ ಕೆಲಸ ಕೊಟ್ಟು ಇಂದು ರಾಜ್ಯ ಮಟ್ಟದಲ್ಲಿ ಮಹಿಳೆಯರಿಗೆ ಉದ್ಯಮ ಬಗ್ಗೆ ತರಬೇತಿ ಕೊಡುವ ರಿಸೋರ್ಸ್ ಪರ್ಸನ್ ಆಗಿ ಬೆಳೆದಿದ್ದಾರೆ. ಜುಲೈ 5 ಶನಿವಾರ ಬಂಡೂರು ಕುರಿ ಸಾಕಾಣಿಕೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಟಿ ನರಸೀಪುರ ತಾಲೂಕು ಕಸಬಾ ಹೋಬಳಿ ಡಣಾಯಕನಪುರದ ಕೆಂಪರಾಜು ಮತ್ತು ಎಳೆಗೌಡನಹಳ್ಳಿಯ ಈರೇಗೌಡ. ನಾವು ಮಾಡುವುದೇನೆಂದರೆ ರೈತರಿಂದ ರೈತರಿಗೆ ನಾವು ಬೆಳೆಸೋದು, ಅದನ್ನು ಮರಿ ಯಾವ ರೀತಿ ಬೆಳೆಸಬೇಕು, ಅದಕ್ಕೆ ಯಾವ ರೀತಿ ತಿಂಡಿ ಕೊಡಬೇಕು, ಒಣಹುಲ್ಲ ಯಾವ ರೀತಿ ಕೊಡಬೇಕು, ಹಸಿ ಸೊಪ್ಪು ಯಾವ ರೀತಿ ಟೈಮಲ್ಲಿ ಕೊಡಬೇಕು, ಆ ರೀತಿ ನಾವು ರಾತ್ರಿ ಹೊತ್ತು ಹಳ್ಳಿ ಸೊಪ್ಪು ಹಾಲು ಸೊಪ್ಪು ಇದನ್ನೆಲ್ಲ ಕಡ್ಕೊಂಡ್ಬಂದು ಕಟ್ಟಿ ಇದನ್ನು ನಾವು ರಾತ್ರಿ ಹೊತ್ತು ಕ್ಲೀನಾಗಿ ಮೇಯಿಸಿ ಅದನ್ನು ಕೆಡಿಸ್ತೀವಿ. ತಿರ್ಗಾ ಬೆಳಿಗ್ಗೆ ಎದ್ದು 12 ಕಾಡಿಗೆ ಬಿಡ್ತೀವಿ. ಜುಲೈ 6 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಲಾಸ್ಟ್ ಆಗಿ ಇವನೇ ಫಸ್ಟ್. ನೀನು ಲಾಸ್ಟ್ ಏನಣ್ಣ? ಓ ಜಯಂತ್ ಫಸ್ಟ್, ಅದನ್ನ ಸೆಕೆಂಡ್. ಓ ಸರಿ, ಪ್ರೈಸ್ ಫಸ್ಟ್ ಪ್ರೈಸ್ ಅವನಿಗೆ ದೊಡ್ಡ ಬೋಸಿ, ಆಮೇಲೆ ನನ್ನ ಸಣ್ಣ ಬೋಸಿ. ಅದೇನ ಕಲರ್ ಪೇಪರು ಅದನ್ನ ಸುತ್ತ ಕೊಡ್ತಿದ್ರು. ಏನ್ ಅದೇ ಬೋ ಸಂತೋಷ ಬಿಡು. ಯಾಕೆ ಹೇಳ್ದಿ ಅಂತಂದ್ರೆ ಈ ಕಂಠಪಾಠ ಅಂತಂದ್ನಲ್ಲ ನಮ್ ಜಯಣ್ಣ, ಅಮ್ಮ ಮನೇಲೇ ಪ್ರಾಕ್ಟೀಸ ಮಾಡ್ಕೊಂಬಿಡ್ತಿದ್ದ. ಜನಪದ ಹುಟ್ಟಿದ್ದು ಕಂಠಪಾಠದಾಗೆ, ಮೂಕಪ್ಪ ಬಾಯಿಂದ ಬಾಯಿಗೆ ಆಡ ಆಡ್ಕೊಂಡು. ಈಗ ಅಜ್ಜಿರು ಕಲ್ ಬೀಸೋ ಪದವ ಆಡ್ಕೊಂಡ್ ಬೀಸೋರು, ಅವ್ರ ಜೊತೆ ಮಕ್ಕಳು ಸೇರ್ಕೊಂಡು ಅವು ಕಲ್ತ್ಕೊಳ್ಳೋವು, ಮೊಮ್ಮಕ್ಕಳು ಸೇರ್ಕೊಳ್ಳೋವು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳೆ ರಕ್ಷಣೆ ಮತ್ತು ಉತ್ತಮ ಗುಣಮಟ್ಟದ ಇಳುವರಿ ಪಡೆಯಲು ಬೆಳೆ ಹಾಗೂ ಹಣ್ಣಿನ ಹೊದಿಕೆ ಬಳಕೆ ಒಂದು ಪರಿಣಾಮಕಾರಿ ಕ್ರಮ ಅಂತಲೇ ಹೇಳಬಹುದು. ಇದಕ್ಕೆ ಕ್ರಾಪ್ ಕವರ್ ಅಂತ ಕರೀತಾರೆ. ಕ್ರಾಪ್ ಕವರ್ ಬಳಕೆಯಿಂದ ಗುಣಮಟ್ಟದ ಉತ್ಪನ್ನ ಪಡೆಯುವ ಜೊತೆಗೆ ಉತ್ಪನ್ನಕ್ಕೆ ಉತ್ತಮ ಬೆಲೆಯನ್ನು ಕೂಡ ಪಡೆಯಬಹುದು. ಹಣ್ಣಿನ ಹೊದಿಕೆ ಬೆಳೆ ಹಾಗೂ ಉತ್ಪನ್ನವನ್ನು ಕೀಟ ಮತ್ತು ಪಕ್ಷಿಗಳಿಂದ ರಕ್ಷಣೆ ಮಾಡುತ್ತೆ. ಅಲ್ಲದೆ ಇಬ್ಬನಿ, ಮಳೆ, ಆಲಿಕಲ್ಲಿನಿಂದ ಕೂಡ ರಕ್ಷಣೆ ನೀಡುತ್ತೆ. ಕೀಟನಾಶಕಗಳ ಅಗತ್ಯತೆ ಕಡಿಮೆ ಮಾಡುವ ಪರಿಸರ ಸ್ನೇಹಿ ತಾಂತ್ರಿಕತೆ ಕೂಡ ಇದು ಹೌದು. ಕೊಯ್ಲು, ನಿರ್ವಹಣೆ ಮತ್ತು ಸಾಗಣೆ ಸಮಯದಲ್ಲಿ ಆಗುವ ಹಾನಿಯನ್ನು ಕೂಡ ಇದು ತಡೆಯುತ್ತೆ. ಇವುಗಳ ಬಳಕೆಯಿಂದ ಹಣ್ಣುಗಳನ್ನು ಸ್ವಚ್ಛವಾಗಿ ಹಾನಿಯಾಗದಂತೆ ಮಾರುಕಟ್ಟೆಗೆ ಸಾಗಿಸಬಹುದು. ಇಂಥ ಕವರ್ಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಹಣ್ಣಿನ ಪ್ರಕಾರ ಹಾಗೂ ಹವಾಮಾನಕ್ಕೆ ಸೂಕ್ತವಾಗುವಂತಹ ಕ್ರಾಪ್ ಕವರನ್ನು ಆಯ್ಕೆ ಮಾಡ್ಕೋಬೇಕು. ಕಾಯಿ ಸರಿಯಾದ ಬೆಳವಣಿಗೆ ಹಂತದಲ್ಲಿ ಇರುವಾಗ ಇದನ್ನು ಬಳಸೋದು ಬಹಳ ಮುಖ್ಯವಾಗುತ್ತೆ. ಇಂಥ ಕವರನ್ನು ಸೇಬು, ಮಾವು, ಪೇರಲೆ, ಪಪ್ಪಾಯ, ದಾಳಿಂಬೆ ಇತ್ಯಾದಿ ಹಣ್ಣುಗಳು ಹಾಗೂ ಹೆಚ್ಚಿನ ಮೌಲ್ಯವುಳ್ಳಂತಹ ಹೂವಿನ ಬೆಳೆಗಳಲ್ಲಿ ಕೂಡ ಬಳಸಬಹುದು ಅಂತ ವರದಿಯಾಗಿದೆ. ಮಾರುಕಟ್ಟೆಯಲ್ಲಿ ಅಡಕೆ ಧಾರಣೆ ನೋಡಿ ಬಹಳಷ್ಟು ರೈತರು ಅಡಕೆ ಮಾರಾಟಕ್ಕೆ ಮುಂದಾಗ್ತಾರೆ. ಬೆಲೆ ಕುಸಿದಾಗ ಒಳ್ಳೆಯ ಬೆಲೆ ನಿರೀಕ್ಷೆಯಲ್ಲಿ ಅಡಕೆಯನ್ನು ಚೀಲದಲ್ಲಿ ತುಂಬಿ ಸಂಗ್ರಹ ಮಾಡ್ತಾರೆ. ಇಂಥ ಸಮಯದಲ್ಲಿ ಕೆಳಗಿನಿಂದ ಮೇಲಕ್ಕೆ ಅಡಕೆ ಚೀಲಗಳನ್ನು ಸಾಗಿಸೋದು ಶ್ರಮದಾಯಕ ಕೆಲಸ. ಈ ಕೆಲಸ ಹೆಚ್ಚು ಸಮಯ ಮತ್ತು ಹೆಚ್ಚು ಕಾರ್ಮಿಕರನ್ನು ಬೇಡುತ್ತೆ. ಸಹಜವಾಗಿ ಇದು ಆರ್ಥಿಕವಾಗಿ ಹೊರೆ ಅನಿಸುತ್ತೆ. ಈ ಸಮಸ್ಯೆಯನ್ನು ಅರಿತ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಕೊಳ್ತಿಗೆಯ ಗಣಪತಿ ಭಟ್ ಅವರು 6 ವರ್ಷಗಳ ಹಿಂದೆ ಒಂದು ಬಗೆಯ ಲಿಫ್ಟನ್ನು ತಯಾರು ಮಾಡಿದ್ದಾರೆ. ಕಾಲ್ HP ಮೋಟರ್, ಗೇರ್ ಬಾಕ್ಸ್, ಕಬ್ಬಿಣದ ರೂಪ್ಗಳನ್ನು ಮುಖ್ಯವಾಗಿ ಇದಕ್ಕೆ ಬಳಕೆ ಮಾಡಿದ್ದಾರೆ. ಇದನ್ನು ಆಯಾ ಸ್ಥಳಕ್ಕೆ ಹೊಂದುವಂತೆ ಅವಶ್ಯಕತೆಗೆ ಅನುಗುಣವಾಗಿ ನಿರ್ಮಾಣ ಮಾಡ್ಕೋಬಹುದು. ಇದು 360 ಡಿಗ್ರಿ ತಿರುಗುತ್ತೆ. ಬೇಕಾದ ಸ್ಥಳದಲ್ಲಿ ಕ್ವಿಂಟಾಲ್ ಸಾಮರ್ಥ್ಯವಿರುವಂತಹ ಚೀಲಗಳನ್ನ ಸುರಕ್ಷಿತವಾಗಿ ಹಾಗೂ ಸಲೀಸಾಗಿ ಇಳಿಸುತ್ತೆ. ಹಾಗೆ ಮೇಲಿಂದ ಕೆಳಗೆ ಕೂಡ ಸಾಗಿಸಬಹುದು. ಕರೆಂಟ್, ಸೋಲಾರ್ ಅಥವಾ ಇನ್ವರ್ಟರ್ ಮೂಲಕ ಇದು ಕಾರ್ಯನಿರ್ವಹಿಸುತ್ತೆ. ಅಡಕೆ ಮಾತ್ರವಲ್ಲದೆ ಧಾನ್ಯಗಳ ಸ್ಥಳಾಂತರಕ್ಕೂ ಕೂಡ ಇದನ್ನು ಬಳಸಬಹುದು. ಇದರ ತಯಾರಿಕಾ ವೆಚ್ಚ ಅಂದಾಜು 22,000 ರೂಪಾಯಿ ಆಗುತ್ತಂತೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9480501734. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9480501734. ಮೆಣಸಿನಕಾಯಿ ಬೆಳೆ ಇತ್ತೀಚೆಗೆ ರೋಗ ರುಜಿನಗಳಿಂದ ಬೆಳೆ ಕೈಕೊಟ್ಟು ರೈತರು ಸಂಕಷ್ಟಕ್ಕೆ ಈಡಾಗ್ತಾನೆ ಇದ್ದಾರೆ. ಹವಾಮಾನ ವೈಪರೀತ್ಯ, ತರಹೇವಾರಿ ಕೀಟಗಳ ಹಾವಳಿ ಮುಂತಾದ ಕಾರಣಗಳಿಂದ ಬೆಳೆ ಹಾಳಾಗಿ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡುತ್ತೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಮಾಡುವಂತಹ ಒಂದು ವಿಧಾನ ಇದೆ. ಮೆಣಸಿನಕಾಯಿ, ಬದನೆ, ಆಲೂಗೆಡ್ಡೆ ಹಾಗೂ ಟೊಮ್ಯಾಟೊ ಬೆಳೆಗಳನ್ನ ಪುನಃ ಪುನಃ ಬೆಳೆಯದೆ ಪರ್ಯಾಯ ಬೆಳೆಗಳನ್ನು ಬೆಳೆದು ಬೆಳೆ ಪರಿವರ್ತನೆ ಮಾಡಬೇಕು. ಏರು ಸಸಿಮಡಿಗಳಿಗೆ ಸಾಕಷ್ಟು ಪ್ರಮಾಣದ ನೀರನ್ನು ಉಣಿಸಿ ಅದನ್ನು 400-500 ಗೇಜಿನ ಪಾರದರ್ಶಕ ಪಾಲಿಥಿನ್ ಹಾಳೆಯಿಂದ 40 ದಿನಗಳವರೆಗೆ ಮುಚ್ಚುವುದರಿಂದ ಮಣ್ಣಿನ ಉಷ್ಣಾಂಶ ಹೆಚ್ಚಾಗಿ ಮಣ್ಣಿನಲ್ಲಿರುವ ಶಿಲೀಂಧ್ರ ರೋಗಾಣುಗಳನ್ನು ನಾಶ ಮಾಡಬಹುದು. ಪ್ರತಿ ಮಡಿಗೆ 30 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 500 ಗ್ರಾಂ 15-15-15 ಸಂಯುಕ್ತ ರಾಸಾಯನಿಕ ಗೊಬ್ಬರ, 25 ಗ್ರಾಂ ಕಾರ್ಬೋಫ್ಯೂರಾನ್ ಹಾಗೂ 250-500 ಗ್ರಾಂ ಬೇವಿನ ಹಿಂಡಿಯನ್ನು ಚೆನ್ನಾಗಿ ಬೆರೆಸಬೇಕು. ಬೀಜಗಳನ್ನು ಬಿತ್ತುವ ಪೂರ್ವದಲ್ಲಿ ಪ್ರತಿ ಕೆಜಿ ಬೀಜವನ್ನ 10 ಗ್ರಾಂ ಟ್ರೈಕೋಡರ್ಮ ಹಾಗೂ 10 ಗ್ರಾಂ ಸೂಡೋಮೊನಾಸ್ನಿಂದ ಬೀಜೋಪಚಾರ ಮಾಡಬೇಕು. ಪ್ರತಿ 25 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 5 ಕೆಜಿ ಟ್ರೈಕೋಡರ್ಮಾವನ್ನು ಮಿಶ್ರಣ ಮಾಡಿ ಬಿತ್ತುವ ಕ್ಷೇತ್ರಕ್ಕೆ ನೀಡಬೇಕು. ಸಸಿ ಮಡಿಗಳಲ್ಲಿ ಸಸಿ ಕಾಂಡಕೊಳೆ ರೋಗ ಕಂಡುಬಂದರೆ 2 ಗ್ರಾಂ ರಿಡೋಮಿಲ್ ಎಂಜೆಡ್ ಅಥವಾ ಕ್ಯಾಪ್ಟಾನ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಸಿ ಮಡಿಗಳಿಗೆ ಉಪಚರಿಸಬೇಕು. ಮೆಣಸಿನ ಸಸಿಗಳನ್ನು ನಾಟಿ ಮಾಡುವ 5 ದಿವಸ ಮುಂಚೆ ಸಸಿಗಳ ಕುಡಿಯನ್ನು ಚಿವುಟಿ ಹಾಕಿ ನಂತರ ನಾಟಿ ಮಾಡಬೇಕು. ಸಸಿ ಮಡಿಯಲ್ಲಿ ಒಳಮುಟ್ಟುರುವಿಕೆ ಕಾಣಿಸಿಕೊಂಡಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ನೀಮ್ಜಾಲ್ 2 ಮಿಲಿಲೀಟರ್ ಅಥವಾ ಥಯಾಮೆಥಾಕ್ಸಾಮ್ 0.3 ಗ್ರಾಂ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೊರಗು ರೋಗ ಹಾಗೂ ಬಾಡು ರೋಗ ಕಂಡುಬಂದಾಗ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ಗಿಡದ ಬುಡಕ್ಕೆ ಹಾಕಬೇಕು. ಎಲೆಚುಕ್ಕೆ ರೋಗ, ಚಿಬ್ಬು